ರೈತ ಬಂಧರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗ ಒಬ್ಬ ವಿಶೇಷ ರೈತರಿದ್ದಾರೆ, ಹಿರಿಯ ರೈತರಿದ್ದಾರೆ, ಅವರ ಅನುಭವಗಳು ಬಹುಶಃ ನಮ್ಮೆಲ್ಲರ ಕಣ್ಣು ತೆರೆಸಬಹುದು. ವಿಶೇಷವಾಗಿ ಯುವಕರು ಮತ್ತ ರೈತರು ಇವತ್ತಿನ ದಿವಸ ಏನು ತಾವು ಕೃಷಿ ಒಳಗ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ, ಅವರಿಂದ ಸಾಕಷ್ಟು ಪಾಠಗಳನ್ನು ಇವತ್ತಿನ ದಿವಸ ಕಲಿಬೇಕಾಗಿದೆ. ಹಿರಿಯ ರೈತರು ಅಂತಂದ್ರ ಅವರಿಗೀಗ 83 ವರ್ಷ ವಯಸ್ಸು, 11 ವಯಸ್ಸಿನಿಂದ ಕೃಷಿ ಶುರು ಮಾಡಿ ಇಲ್ಲಿ ತನಕನು ದಣಿವರಿಯದಂಗ ಅವರು ಕೃಷಿ ಕೆಲಸದೊಳಗ ತೊಡಗಿಕೊಂಡಿದ್ದಾರೆ. ಸುಮಾರು 70 ವರ್ಷಗಳ ಒಂದು ಅನುಭವ ಅವರಿಗೆ ಕೃಷಿ ಒಳಗೆ ಆಗ್ಯದ ಅನ್ನೋದು ನಿಜವಾಗಿಯೂ ಒಂದು ಅಪರೂಪದ ಒಂದು ಘಟನೆ ನಮ್ಮಲ್ಲಿ ಅಂತ ಹೇಳಿ ಹೇಳಬಹುದು. ಇಂಥ ಒಬ್ಬ ರೈತರು ಭೀಮಪ್ಪ ನಿಂಗಪ್ಪ ಹಾವೇರಿಯವರು, ಬಸವನ ಬಾಗೇವಾಡಿ ತಾಲೂಕು ಕುಕ್ಲಿ ಗ್ರಾಮದವರು. ಅವರು ಕೃಷಿ ಒಳಗ ಈ ಕೆಲಸ ಮಾಡುವುದಿಲ್ಲ ಅಂತೇನಿಲ್ಲ, ಸಮಗ್ರವಾಗಿ ಏನು ಕೃಷಿಗೆ ಬೇಕಾದಂತಹ ಉಪಕರಣ ಇರಬಹುದು, ಕೃಷಿ ಕಾರ್ಯಗಳಿರಬಹುದು, ಎಲ್ಲದರೊಳಗೂ ಅವರು ತೊಡಗಿಸಿಕೊಂಡು ಇವತ್ತ ಮಾದರಿಯಾಗಿದ್ದಾರೆ. ಅವರು ಇವತ್ತಿನ ಏನು ಹೋಮಿಯೋ ಕೃಷಿ ಏನು ನಾವು ಮಾಡ್ತಾ ಇದ್ದೀವಿ, ಹೋಮಿಯೋ ಕೃಷಿ ಪ್ರಯೋಗವನ್ನು ಕೂಡ ತಮ್ಮ ಹೊಲದೊಳಗ ಮಾಡಿಕೊಂಡಿದ್ದಾರೆ. ಅದ್ರ ಜೊತೆಗೆ ಅವರು ಕೃಷಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅವರ ಅನುಭವಗಳನ್ನ ನಾವು ಇವತ್ತಿನ ದಿವಸ ಕೇಳೋಣ. ಭೀಮಪ್ಪ ಹಾವೇರಿಯವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಬಹಳ ಖುಷಿ ಆಗ್ತದೆ, ತಾವು 11 ವಯಸ್ಸಿನಿಂದ ಕೃಷಿ ಶುರು ಮಾಡಿದ್ದೀರಿ, ಅಲ್ಲಿಂದ ಇಲ್ಲಿ ತನಕ ನೌಕರಿ ಬಂದ್ರು ಸಹಿತ ನೀವು ಹೋಗ್ಲಿಲ್ಲ, ಇದಂತ ವಿಚಿತ್ರ ಅಂತ ಅನ್ಬಹುದು. ಯಾಕಂತಂದ್ರ ವಿಜಯಪುರ ಜಿಲ್ಲೆ ಒಳಗೆ ನಾವು ಹೇಳಬೇಕು ಅಂತಂದ್ರ ನೌಕರಿ ಸಲುವಾಗಿ ಎಲ್ಲಾರು ಕಾಯ್ತಾ ಇರ್ತಾರೆ, ಒಂದು ನೌಕರಿ ಬಂದ್ರ ನಮ್ಮ ಜೀವನ ಆಯ್ತು ಅಂತ ಹೇಳಿ. ಅಂತ ಸಂದರ್ಭದೊಳಗೆ ನೀವು ಒಕ್ಕಲ್ತನಕ್ಕ ಅಂಟುಕೊಂಡು ಇಲ್ಲಿ ತನಕ ಅದನ್ನ ಮಾಡ್ಕೋತ ಬಂದಿರಿ, ಮತ್ ಇನ್ನೂ ಅದ್ರೊಳಗೆ ನಿಮಗೆ ಉತ್ಸಾಹ ಇದೆ. ಐದನೇ ಸೈಟ್ ಕಟ್ಟಿದೆ, ಐದನೇ ಒಂದು 6 ತಿಂಗಳು ಒಕ್ಕಲ್ತನ ಮಾಡಿದ್ರು, ಮಾಸ್ತರ್ ಬಂದ್ರು, ಐದನೇ ಬಿಟ್ಟಾನ, ನಾ 6 ತಗೋತೇವ್, ಇವ್ನ ಪರೀಕ್ಷೆ ಬೇಡ ಬೇನ ಬೇಡ. ನಾವ್ ವರ್ಗದ ಮಂತ್ರಿ ಇದ್ದಾರೆ, ನಾ 5 ಕಲಿಸ್ತಿದ್ರೆ 6 ಕಲಿಸ್ತಿದ್ರ, 2 ಸಾಜಿ ಕೊಟ್ಟಿದ್ರು, ಮಾಸ್ತರ್ ಬರ್ತಿರ, ನಾನೇ ಕಲಸ. ಅದು ಅಂಕಿ ಸಂಖ್ಯೆ ಇದೆ, ಬಾಗಿಲೆ 28 ಹೆಂಗ್ ಬರ್ತದ ಲೆಕ್ಕ, ಅಂಕಿ ಸಂಖ್ಯೆ ಹೇಳಿದ್ರ ಬಾಗಿಲೆ 28 ಬರ್ಬೇಕು ಮಾಡೋದು. ಏನ ಒಟ್ಟು ಲೆಕ್ಕ ಮಾಡೋರು ಗಣಿತ, ಅವಾಗಿನ ಈ ಗಣಿತ ನಿಮಗೂ ಬರಂಗಿಲ್ಲ, ಹೇಳಿದ ನಿಮಗೂ ಬರಂಗಿಲ್ಲ. ಒಕ್ಕಲ್ತನಕ್ಕೆ ನೀವು ಅವಾಗೆ ಶುರು ಮಾಡಿಬಿಟ್ರಿ, ನಿಮ್ ತಂದೆಯವರು ಒಕ್ಕಲ್ತನ ಮಾಡಿ ಕಲೀಲಿಲ್ಲ ನೀವು? ಕಲಿ ಬೇಡ, ಸಾಲಿ ಕಲ್ತನ ಒಕ್ಕಲ್ತನ ನಿಂದಿರ್ತದ, ಕಲಿ ಬೇಡ, ಸಾಲಿ ಕಲ್ತ್ರ ಒಕ್ಕಲ್ತನ ನಿಂದಿರ್ತದ, ಮೂಡಬಿಟ್ಟ ಒಕ್ಕಲ್ತನ ಮಾಡ್ತೀವಿ, ಒಕ್ಕಲ್ತನ ಕೇಳ್ಯಾರ 3 ವರ್ಷ ಹಣ್ಣು ಹಾಕೊಂಡು ಕಲಿ ಹೊಡೆದಿನ. ಎಷ್ಟು 14 ವರ್ಷ ಆಗುತ್ತೆ, 14 ವರ್ಷದಿಂದ ದೋತ್ರ ಉಡ್ಸಲ ಚಾಲು ಮಾಡ್ಯಾರ. ಇಲ್ಲಿತನ ಬೆತ್ತು ಪಡ್ತಾಕ ಗ್ಯಾರಂಟಿ ಬೆತ್ತು ಪಡ್ತೆ ಬೇಕಾದ ಹೇಳು, ಬಿತ್ತರ ಗೊಬ್ಬರ ಬರ್ತಾನೆ, ಯಾಕೆ ಅಲ್ಲಿ ಬಿತ್ತು ಬೀಜ ಹಾಕರು ಏನು ಹೆಚ್ಚಿಗಾಗಬಾರ್ದು, ಏನಾದ್ರು ಬಿತ್ತೀನಿ ಎತ್ತು ಅಂತ ಬೇಕು, ಏನಾದ್ರು ಬಿತ್ತೀನಿ. ಎತ್ತುಗಳು ಅದಾವ ನಿಮ್ಮಲ್ಲಿ? ಈ ತೆಗೆದೀನಿ ಈಗ ರಾಶಿ ಮಿಷನ್ ಚಾಲು ಮಾಡಿ ತೆಗೆದೀನಿ. ಯಾವಾಗಿಂದ ಶುರು ಮಾಡಿದ್ರಿ ರಾಶಿ? ಒಂದು 13 ವರ್ಷ ಆಯ್ತು ಈಗ ರಾಶಿ ಮಿಷನ್. ಎತ್ತುಗಳು ಇಲ್ಲ ತಮ್ಮ? ಎತ್ತುಗಳು ತೆಗೆದೀನಿ. ಎಷ್ಟು ಎತ್ತುಗಳಿದ್ದು? ಎತ್ತುಗಳು 4 ಎತ್ತಿದ್ರು, ನಮ್ಮ 4 ಎತ್ತಿನ ಒಕ್ಕತ್ತ. ಯಾವತ್ತು ಜೋಡ್ ಕುಂಟಿಯಾಕಿ ಹೊಡೆದು, ಜೋಡ್ ಗಾಡಿ ಕಟ್ಟೆ ಹೊಡೆದು, ಜೋಡ್ ಕುರಿಯಾಕಿ ಬಿತ್ತು ಅಂತ ತೆಲಿಮಟ್ಟ ಎತ್ತುಗಳ್ರಿ, ಯಾವನು ಕೈ ಹಿಡಿದ್ರ ಎತ್ತುಗ ಪ್ರತ್ಯಾಕ ಅಂತ ಒಕ್ಕೋ ತಮ್ಮಕೋತ ಬಂದಿನ. ಇವತ್ತು ಇದರ ಏನು ಭಾಗವಹಿಸಬೇಕೇ, ನಾವು ನನ್ನ ಬಲ್ಲೇ ಬರ್ತಾಗ ಇಡುವ ಕೊರವರಲ್ಲ, ಹಗ್ಗ ಕಣ್ಣಿ ಬೇಕಾದ್ರೆ ಏನ್ ತಪ್ಪಿದ್ರ ಏನ್ ಬೇಕಾದಿದ್ರು ನಮಗ ಮುತ್ತಕ್ಕರಿ ಜೊತೆ ಬರ್ತಾರ. ಈ ಮನ್ಯಾಗ 4 ಮನೆ ತಯಾರು ಮಾಡಿನ, ಬೇಳತಿ ಬಂದ್ ಬಂದ್ ನೋಡಕ್ಕಾರ ಗಿಡ ನಾನೇ ತಯಾರು ಮಾಡಿ, ಕೃಷಿನು ಮಾಡ್ತೀನಿ ಹಂಗೆ ಒಮ್ಮೆ ತೋರ್ಸ್ಬಿಟ್ರೆ ಮುಗ್ದೈತೆ ತಿಳಿ, ಯಾರ ಕೈ ಸೋಳಿಸ್ಕೊಳ್ಳೋದಿಲ್ಲ. ನೀವು ಬೇಕಾದ್ರೆ ಹೇಳಿ ಒಂದೇ ತೋರ್ಸ್ಬಿಡ್ರಿ, ಅದು ಮಾಡಿ ನಾನು ಪ್ರಾಣಿ ಕೊಡ್ತೀನ, ಅದು ಮಾಡಿ ತೀರ್ತೀನ. ಯಾರ ಕೈ ನೀವು ಹೇಳ್ತಿರ್ಲಿಲ್ಲ, ನೀವು ಮಾಡಿದ್ನೇ ನೋಡಿ ನಾ ಮಾಡವ ಅಟ್ಟೆ ಒಕ್ಕಲ್ತನಕ್ಕೆ ಏನ್ ಬೇಕಾಗ್ತಾವ, ಹಗ್ಗ ಕಣ್ಣಿ ಬ್ಯಾರ್ಕೋಲ ಉಡ್ಚಿಯಲ್ಲ ಏನ್ ಬೇಕಾದ ಹೇಳ್ರಿ, ಗೋಣಿ ತಟ್ ನೈತೀನಿ, ಗುಡಾರ್ ನೈತೀನಿ, ಜಮಖಾನ್ ನೈತೀನಿ, ಸಾಮಾನ್ಯ ಒಟ್ಟು ಮಾಡ್ತೀನಿ, ಇದು ಮಾಡೋಣ. ಮತ್ ಊಟ ಬೇಕಾದ್ರೆ ದಿನ ಮುಂಜಾನೆ ಊಟ ಚಾ ಕುಡಿಯಂಗಿಲ್ಲ, ಹಿಂಗ ತೋಡ ತಿನ್ನಂಗಿಲ್ಲ, ಉಪ್ಪಿಟ್ಟು ತಿನ್ನೋದಿಲ್ಲ, ಬರೀ ದಿನ ಮುಂಜಾನೆ 5 ಜಾಕಾಯ್ತು ಊಟ ಬೇಕು, 3 ಊಟ ಮಾಡ್ತೀನಿ. ಸರಿಯಾಗಿ ಇದ್ದಾಗ ಮುಂಜಾನೆ ಗಳೆ ಕೊದ ನೆಸಕನ ನಾವು ಗಳೆ ಹೋಗಿ 3 ಹೋಗಿದ್ದೆ ಹೊಲಕ್ಕೆ, 3 ಕೊದ್ನಪ್ಪರ 7 ಮನೆಗೆ ಬರ್ತಿದ್ದೆ, 5 ಎಕರೆ ಅವರ ಹೊಡಿತಿದ್ದೆ. ಯಾವನು ನಾವು ಗಳಕ್ ಹೋಗ ಯಾರು ಒಬ್ರು ನೋಡಿಲ್ಲ ನನಗೆ, ಇನ್ನಾದ್ರು ಈಗಾದ್ರೂ ನಾವು 3 ಕೇಳ್ತೀನಿ, 3 ಕೇಳ್ತಾರೆ ದಗದ ಮಾಡ್ಕೋತೀನಿ. ಈಗ 83 ವಯಸ್ಸು ನಿಮಗೆ, 83 ಸೀದಾ ನಡೀತೀರಿ, ಕಣ್ಣು ಚಲೋ ಕಾಣಿಸ್ತಾವ, ಕಿವಿ ಚಲೋ ಕೇಳಿಸ್ತಾವ, ಕಿವಿ ಸ್ವಲ್ಪ ಇದು ಒಂದರ ಮಂದಗಿದ ಚಲೋ ಮಂದ ಹೇಳ್ತಿರಲ್ಲ, ಚಶ್ಮಾ ಇರಲಾರ್ದೆ ಓದ್ತೀರಿ? ಓದ್ತೀನಿ, ಚಶ್ಮಾ ಇಲ್ಲದೆ ಓದ್ತೀನಿ, ಬೇಕಾದ ದೂರ ಇಲ್ಲ ಒಟ್ಟು ಕಾಣ್ತಿರ್ಲಿಲ್ಲ, ಚಶ್ಮಾ ಇಲ್ಲ ಒಟ್ಟು. ನೀವು ಬೇಕಾದ ತೂಜಿ ಪೊಡ್ದು ಮಂದಿ ತೂಜಿ ಪೊಡ್ಸೋಡಂದ್ರು, 10 ತೂಜಿ ಪೊಡಿಸಿ 10 ಇದು ಕಟ್ಟಿದ್ರು, ನಾನು 100 ಪೊಣಿಸ್ಕೊಂಡೆ, 100 ಕೊಡಿಸಂದ್ರು, ನಿಂಗೆ ಹಚ್ಚಿ ಕಡಾಕಿ ಮಾಡ್ಬೇಕದು ಹುಡುಕಾಡ್ಬಾರ್ದು, 25 ಮಾಡಿ ಸಾಕಂದ್ರು, 200 ಕೊಟ್ಟು ಕೊಟ್ಟು ಸಾಕು ಪೋಣಿಸ್ ಮಾಡಿ ಸಾಕಂದ್ರು. ಅದ್ಭುತ ಮಾಡ್ತೀನಿ. ಮತ್ತೆ ಈ ಮೊಬೈಲ್ದಾಗ ಏನು ಎಸ್ಪತ್ ಎಲ್ಲ ಸಾಮಾನು ಕಳಿಸ್ತೀನಿ, ಫೋಟೋ ಬಿಡ್ತೀನಿ, ಇದೇನೆಲ್ಲ ಸರ್ವೆ ಮಾಡ್ತೀನಿ, ಅದಕ್ಕೆ ಬೆಳೆ ಸಮೀಕ್ಷೆ ಮಾಡಿರಿ ನೀವು ಇದ್ರೊಳಗೆ ಮಾಡಿರಿ. ಮೊಬೈಲ್ ಸಹಿತ ನಿಮಗೆ ಅಗ್ದಿ ಪರಿಚಯ ಆಗ್ಯದ. ಹೆಂಗ ಅನಸ್ತದ ಮೊಬೈಲ್ ಉಪಯೋಗ ಮಾಡೋದ್ರಿಂದ ಏನ್ ಅನಸ್ತದ? ಬಾಳ ಉಪಯೋಗ ಅದ, ಬರೋಬ್ಬರಿ ಉಪಯೋಗ ಮಾಡ್ಕೊಳ್ಬೇಕು. ಮತ್ತೆ ಚಲೋದಕ್ಕೂ ಉಪಯೋಗ ಮಾಡ್ಕೊಳ್ಬೇಕು. ಚಲೋದಕ್ಕೆ ಉಪಯೋಗ ಮಾಡ್ತೇನೆ, ಕೆಟ್ಟ ಉಪಯೋಗ ಮಾಡಿಲ್ಲ, ಚಲೋದಕ್ಕೆ ಉಪಯೋಗ ಮಾಡ್ತೇನೆ. ಹೊರ ಸರ್ವೆ ಮಾಡೋದು, ಸುಮ್ಮ ಏನು ಬಂದಿಂತ ಸಾಮಾನು ಪಾನ್ ಬಿಡೋದ್ರ ನೇರ ದಾವರಾಯ ನೋಡಿದೆ, ಚಿತ್ರ ನೋಡಿದೆ, ಅದು ನೋಡಂಗಿಲ್ಲ. ಸುಮ್ಮ ವಾರ್ತಾ ಕೇಳೋದು, ನಂದು ಸಾಮಾನು ಒಕ್ಕತನ ಸಾಮಾನು ಯಾರಿಗೋದು ಬಿತ್ತೋದು ಹೆಂಗದ ಎಲ್ಲ ಒಟ್ಟು ತಿಳ್ಕೊಳ್ಳೋದ್ರಿ. ಅದ್ರಾಗ ಒಟ್ಟು ಮಾಹಿತಿ ಬರ್ತದ, ಎಲ್ಲ ಮಾಹಿತಿ ಬರ್ತದ. ನೀವ್ ಹೆಂಗ್ ಮಾಡ್ತೀರ? ಅದು ಕೆಲವೊಮ್ಮೆ ಇಂಗ್ಲಿಷ್ ನೊಳಗ ಹೇಳ್ತದ, ಕೆಲವೊಮ್ಮೆ ಹಿಂದಿ, ಕನ್ನಡದಾಗ ಕನ್ನಡದೊಳಗು ಇಂಗ್ಲಿಷ್ ಬರಲ್ರಿ. ಮತ್ತೆ ಕನ್ನಡದಾಗ ಮಾಡಿದ್ವಿ, ಒಟ್ಟು ಕನ್ನಡ ಮಾಡ್ಕೊಂಡಿಲ್ಲ. ಅಡ್ಡಿಲ್ಲ ಅಂದ್ರ ಮೊಬೈಲ್ ಸಹಿತ ನಮ್ಮ ರೈತರು ಉಪಯೋಗ ಮಾಡಿ ತಮ್ಮ ಒಂದು ಏನು ಕೃಷಿ ಕೆಲಸಗಳಿಗೆ ಅನುಕೂಲ ಮಾಡಿಕೊಳ್ಳಬಹುದು. ಯಾರು ಕಳ್ಸಾರ ಅಂತ ಕೇಳ್ತಾರ, ಕಳ್ಸಾರ ಅಂತ ತಿಳ್ಕೊಂಬಿಡಿ. ಸರ್ವೆ ಆಫೀಸರ್ ನಾಲ್ಕು ಮಂದಿ ಅದಾರ, ಇದ್ರ ಫೋಟೋ ಕೊಟ್ಟಾರ, ಅವ್ರು ಏನ್ ಬೇಕು ನಾ ಕರ್ಸ್ತಾರ, ಮೇಡಮ್ಗಳು ಕರ್ಸ್ತಾರ, ಅಧ್ಯಕ್ಷರು ಕರ್ಸ್ತಾರ. ಈಗ ನಿಮಗ ಕೃಷಿ ಕಾಲೇಜ್ನೊಳಗು ನೌಕರಿ ಬಂದಿತ್ತು ಅಂತ ಹೇಳಿದ್ರಿ ಮಾತಾಡುವಾಗ, ಮತ್ತೆ ಯಾಕೆ ಮಾಡ್ಲಿಲ್ಲ? ಮದಿನ ಬಾಬಾದ್ ಬಿಡಿಸಿದ್ರಲ್ಲಿ ಬಾಬಾರ್ ಒಕ್ಕಲ್ತನ ಇರ್ತತೆ ಬಿಡಿಸಿರು ಹೋಗಿದ್ದಾರೆ ಅಲ್ಲಿಂದ. ಈಗ ಇಪ್ಪತ್ತೈದು ವರ್ಷದಿಂದ ಡೈಮಂಡ್ ಕೆಲಸ ಬಂದಿತ್ರಿ. ಅದ್ ನಮ್ಮನೆ ಹೆಣ್ಮಕ್ಳು ಬಾಣೆತನ ಬಂತು, ನೀವು ಹೋಗ್ಬೇಡ, ಬರೀ 900 ರೂಪಾಯಿ ಡೈಮಂಡ್ ಕೆಲಸಕ್ಕೆ. ಈಗ 120,000 ರೂಪಾಯಿ ನಾವು ಒಬ್ಬ ಪೂಜಾರಿ ಕೊಟ್ಟು ಬಂದಿದ್ದಾರೆ, ಒಂದು ತಿಂಗಳು ಮಾಡಿ ಪೂಜಾರಿ ಕೊಟ್ಟು ಬಂದಿರ. ನಮ್ ಕೈ ಉಣ ತೂತಿಲ್ಲ, ಈ ದುಡಿದ ಮತ್ತೆ ಇನ್ನೇನ್ ಮಾಡ್ಬೇಕ್ರಿ? ಈಗ ಏನ್ ಅನಸ್ತದ, ನೌಕರಿ ಮಾಡಿದ್ರೆ ಚಲೋ ಇತ್ತು, ಏನು ಒಕ್ಕಲ್ತನ ಮಾಡಿದ್ದೆ ಬರೋಬರಿ ಅಂತ? ಇದೇ ಬರೋ, ಇದು ಶರೀರ ಚಲೋ ಇರ್ತಾರೆ, ನೌಕರಿ ಮಾಡಿ ಶರೀರ ಚಲೋ ಇರೋದ್ರ. ಬಹಳ ಒಳ್ಳೆ ಮಾತು, ನೌಕರಿ ಮಾಡಿದ್ರೆ ಶರೀರ ಚಲೋ ಇರೋದ್ರ. ಇಲ್ಲ ನೌಕರಿ ಮತ್ತೆ ಮಾಡ್ಬೇಕಲ್ಲ, ನೌಕರಿ ಮಾಡೋರ್ ಹೆಂಗ ಮತ್ತೆ ಅವ್ರ ಹೆಂಗ್? ಈಗ ನೀವು ಹೆಂಗ ದಿನಚರಿ ಇಟ್ಕೊಂಡಿರಿ ಅದೇ ರೀತಿ ದಿನಚರಿ ಇಟ್ಕೋಬೇಕಲ್ಲ. ಈಗ ನಿಮ್ ಸುತ್ತಮುತ್ತಲ ನಿಮ್ ಊರೊಳಗಿನ ರೈತರು ನಿಮ್ಮನ್ನ ನೋಡಿ ಏನಂತಾರ, ಇಷ್ಟೆಲ್ಲ ನಿಮ್ಮ ಆರೋಗ್ಯ ಚಲೋ ಅದ, ನೀವೆಲ್ಲ ಒಕ್ಕಲ್ತನ ಮಾಡ್ತಾ ಇದ್ದೀರಿ, ನಿಮ್ಮನ್ನು ನೋಡಿ ಕಲಿಬೇಕಲ್ಲ. ಕಲಿತಾರೆ, ನಮ್ಮ ಮಗ ಕಲ್ತಾರ. ಮತ್ ಇಪ್ಪತ್ತೆರಡು ವರ್ಷದಾಗ ಇದು ಕಾರ್ ಮುರಿದಾರೆ ನಂದು, ಗಾಡಿ ಗಾಡಿ 13 ತಿಂಗಳು ಮನೆಗೆ ಹಾಕ್ಯಾರ. ಇಲ್ಲಿದ ನಾನು ಕಾಲ್ ಬ್ಯಾನಿಲ್ಲ, ಮತ್ತೆ ಹುಟ್ಟಿದ ನನಗೇನು ಕಂಡು ಬಂದಿಲ್ಲ, ಜಡ್ ಬಂದಿಲ್ಲ, ಉರಿ ಬಂದಿಲ್ಲ, ಬೈಟ್ ಕಡಿತಿಲ್ಲ, ಇಲ್ಲಿ ತನ ಏನೇನು ಬಂದಿರ. 83 ವರ್ಷ ಆಯ್ತು, ನಮ್ಮ ಮಂದಿನ ದವಾಖಾನೆ ಹುಡುಗಿ ತಗೊಂಡಿಲ್ಲ. ಅದು ಒಂದು ನಮ್ಮ ದೇವ್ರ ಆಶೀರ್ವಾದ ರೀ, ದವಾಖಾನೆ ಹಾಕಿಲ್ಲ ಒಟ್ಟನ ಏನು. ಈಗ ಏನು ಬಂದಿಲ್ಲ, ಒಟ್ಟು ಕಣ್ಸದೇ ಬಂದಿಲ್ಲ, ಹಲ್ಲು ಬ್ಯಾನಿಲ್ಲ, ಕೆಮ್ಮುದಿಲ್ಲ, ಶೀನಿಲ್ಲ, ಸುಂಬಿಲ್ಲ, ಉಗುಳುದಿಲ್ಲ, ಏನೇ ಇಲ್ಲ. ಈಗ ಕೋವಿಡ್ ಬಂದ್ ಹೋಯ್ತಲ್ಲ, ಅವಾಗೇನ ನಿಮಗೆ ನಮ್ಮನೆ ಇಬ್ಬರು ಬಂದ್ರೆ ನನಗೇನು ಬಂದಿಲ್ಲ, ನಾನು ಬಂದ್ರೆ ಮೂಗು ಕಟ್ಟಿಲ್ಲ, ಏನು ಮಾಡಿಲ್ಲ, ಸುಡುಗಾಡ ನೀರು ಕುಡಿತೇನೆ, ಹೊಲದ ಮೈ ನೀರು ಕುಡಿತೇನೆ. ಮೈ ನೀರು ನಟ್ಟಿಸ್ತಿರೋ ಯಾವ್ದಲ್ಲ, ಈ ಪೆಟ್ರೋಲ್ ನೀರು ಕುಡಿದ್ರೆ ಉಪಯೋಗ ಅಲ್ಲದು, ಅದ್ರ ಏನು ತಕ್ಕಾತಿರಂಗಿಲ್ಲ. ನೈಸರ್ಗಿಕವಾಗಿ ಏನು ಸಿಗ್ತದ ಅದೇ ನೀರನ್ನ ನೀವು ಬಳಸಿದ್ರಿ? ಭೂಮಿಯ ನೀರು ನಿತ್ತಾನೆ ಕುಡಿದೀನಿ ಈಗಾದ್ರೂ. ಈಗ ಒಕ್ಕಲ್ತನ ಅವಾಗಿಂದ ಏನು ಶುರು ಮಾಡಿದ್ರಿ, ಸುಮಾರು ಜಮಾನೇ ಆಗಿಬಿಡ್ತಿ ಈಗ, ಅವಾಗಿಂದ ಕೈಗಿಂದಕ್ಕೆ ಏನು ವ್ಯತ್ಯಾಸ? ನಾನು ಇವ್ರದ್ದು 2 ಎಕರೆ ಜಮೀನಿ, 2 ಎಕರೆ ಜಮೀನದಾಗ ನಾವು ಬರೀ ಒಂದು 3 ಜೋಳ ಕೊಟ್ಟು 4 ಮಂದಿ ಆಡ್ತಾರೆ. 4 ಮಂದಿ ನನಗೊಬ್ಬಗೆ ಹೊರಗೆ ಹಾಕಿದ್ರು, 3 ಮಂದಿ ಕೂಡಿದ್ರು, ಒಂದು ದುಡಿಸ ಚೀಲಕ್ಕೆ ಮಾಲಿತ್ತು, 4 ಎತ್ತು ಇದ್ದು ನನಗೊಬ್ಬಗೆ ಹೊರಗೆ ಹಾಕಿದ್ರು. ಬರೋಟ್ರ ಮ್ಯಾಗ ಬೇರೆ ಅದರಿಂದ ನನ್ನ ಮಗದ ಒಂದು ಲಗ್ನ, ಒಂದು ಆಗಿನ ಕಾಲದಾಗ 25,000 ರೂಪಾಯಿ ಕೊಟ್ಟು ಲಗ್ನ ಮಾಡಿದೆ, ಅದಕ್ಕೆ ಒಂದು ಜಾಗ ಇಸ್ಕೊಟ್ಟಿನಿ. ನಾವೊಂದು ಮತ್ತೊಂದು 20,000 ಕೊಟ್ಟು ಮನೆ ಕಟ್ಕೊಂಡಿನಿ, ಮತ್ತೊಂದು 3 ಪ್ಲಾಟ್ ಜಾಗ ತೊಗೊಂಡಿನಿ, ಅದು 50 ಲಕ್ಷ ಕೊಟ್ಟು ಮತ್ತೆ ಮನಿ ಹಾಕ್ಸಿನಿ. ಮತ್ತೆ ಇವ್ರದ್ದು ನಾನು ಜೇಟ್ ಮಾಡಕ್ಕೆ, ಮತ್ತೆ 2 ಮಕ್ಕಳು ಲಗ್ನ, ಒಬ್ಬ ಮೊಮ್ಮಗ ಸಾರಿ ಕರ್ಸಿನಿ, ಇಟ್ಟು ಮತ್ತೆ ನಾನು ಜೇಟ್ ಮಾಡಿದ್ದೀನಿ. ಅದಾಗ ಅಲ್ಲ, 2 ಎಕರೆ ಜಮೀನ್ ಮೇಲೆ, 2 ಎಕರೆ 2 ಎಕರೆ ಜಮೀನ್ ಮೇಲೆ ಏನೇನು ಬೆಳೆದ್ರಿ ನೀವು ಇಷ್ಟೆಲ್ಲ ಮಾಡೋದಕ್ಕ? ಒಂದು ವರ್ಷ ತೊಗರಿ ಹಾಕೋದು, ಒಂದು ವರ್ಷ ಗೋಧಿ ಹಾಕೋದು, ಒಂದು ಕಳ್ಳಿ ಹಾಕೋದು, ಮಂದಿ ವರ ಮಾಡ್ತಿದ್ದೆ ಎಷ್ಟು ಎಕರೆ ಮಾಡ್ತಿದ್ದೆ? 30-35 ಎಕರೆ ತರ ಮಾಡ್ತಿದ್ದೆ. ಅವ್ರಿಗೆ 2 ಪಾರ, ನನಗೆ 1 ಪಾರ. 30 ಚೀಲ ಆದ್ರೆ 20 ಚೀಲ, ಅವ್ರಿಗೆ 10 ಚೀಲ ನನಗೆ ಮಾಡ್ಬೇಕು. ಈಗ 30 ರೂಪಾಯಿ ಪಾರ ಮಾಡ್ತಿದ್ದಾರೆ ಅವ್ರಿಗೆ. 30-40 ಎಕರೆ ನೀವು ಒಬ್ಬರೇ ಮಾಡ್ತಾ ಇದ್ರಿ? ಒಬ್ಬರೇ ಮಾಡ್ತೀವಿ. ನಿಮ್ಮ ಮನೆಯವರು ನಿಮಗೆ ಸಹಾಯ ಮಾಡ್ತಾರೆ? ಅವ್ರು ಏನ್ ಮಾಡ್ತಾರೆ, ಅವ್ರು ಬರೀ ಅಕ್ಕಡಿ ಅಕ್ಕರೆ ಬಂದ್ಯಾ ಕಸ ಆರ್ಸಿದ್ದೇ ಮಾಡೋರು. ನನ್ನ ಮಕ್ಕಳು ಒಟ್ಟು ಹರಗುದು, ಬಿತ್ತದು, ಬೀಜ ಕೋದು, ಪೋದು ನಾನೇ ಮಾಡವ್ರಿ. ನೀವೇ ಮಾಡ? ನಾವೇ ಮಾಡವ. ಮಕ್ಕಳು ಸಣ್ಣದ ಅವ್ರು ಕೂಡ ಗದ್ದೆ ಕಡುಗುತ್ತೆ, ಮತ್ತೆ ಇಬ್ಬರು ಲಗ್ನ, ಮತ್ತೆ ಮುಹೂರ್ತ, ಒಟ್ಟು ನಾನು ಕೈ ಮೇಗ ಮತ್ತೆ ಇವ್ರದ್ದು 2 ಎಕರೆ ಬರ ನಂದು. ಮೊದ್ಲೆಲ್ಲ ತಿಪ್ಪಿ ಗೊಬ್ಬರ ಅವು ಎಲ್ಲ ವರ್ಷ ಒಂದು 10-12 ಗಾಡಿ ಗೊಬ್ಬರ ಹಾಕಿದ್ದು, ಎತ್ತು ನಾನು 5 ಹಾಕೋದು ದಿವಸ. ಈ ವರ್ಷ ಹಾಕಿದಪ್ಪ 3 ವರ್ಷದಲ್ಲಿ ಹಾಕೋದಿಲ್ಲ, ಮತ್ತೊಂದು ಜಾಗಕ್ಕೆ ಹಾಕೋದು, ಮತ್ತೊಂದು ವರ್ಷ ಮತ್ತೊಂದು ಜಾಗಕ್ಕೆ ಹಾಕೋದು, ಮಾಡ್ಕೋತ ಪೂರ ಮಾಡ್ಕೊಂಡಿಲ್ಲ. ಮತ್ತೆ ಈಗ ರಸಗೊಬ್ಬರ ಅದೆಲ್ಲ ಹಾಕಕ್ ಯಾವಾಗ ಶುರು ಮಾಡಿದ್ರಿ? ಮಾಡಿದ್ರೋ ಇಲ್ಲ ಏನು? ಈಗ ಒಕ್ಕಲ್ತನ ವಾದಿ ಮಾಡ್ಲಾ ಚಾಲು ಮಾಡಿ, ಒಕ್ಕಲ್ತನ ವಾದಿಯಿಂದ ತಿಪ್ಪಿ ಗೊಬ್ಬರ ಸಿಗ್ಲಿಲ್ಲ, ಅದೀಗ ಹಗಳತ್ತೀನಿ. ಯಾವಾಗಿಂದ ಅದು? ಈಗ ಒಂದು 6 ವರ್ಷ ಆಯ್ತು, 5 ವರ್ಷ ಬಿಟ್ಟಿನಿ. ಈಗ ಸರ್ಕಾರ ಬರ್ಕೊಂಡು ಭೂಮಿ ಕೆಡ್ತದೆ, ಅದೇ ಬರ್ತದೆ. ಈಗ ಬರೀ ವರ್ಷಕ್ಕೆ ಕಾರ್ಗಾಯ ಮಾಡುದು, ಈ ವರ್ಷ ಕಡ್ಲಿ ಹಾಕಿದ್ರು ಮುಂದೆ ಗೋಧಿ ಹಾಕುದು, ಮುಂದೆ ಗೋಧಿ ಹಾಕಿದ್ರು ಮುಂದೆ ಕುಸುಬಿ ಹಾಕುದು, ಕುಸುಬಿ ಹಾಕಿದ್ರೆ ತೊಗರಿ ಹಾಕುದು, ಕಾರ್ಗಾಯ ಮಾಡುದು, ಅದು ರೊಟ್ರ್ ಹೊಡೋದು, ಅದು ಬುಕ್ಣಿ ಮುಚ್ಚದು, ಒಂದಾಗ ಬುಡ್ಚಿ ಆಡ್ಸಂಗಿಲ್ಲ, ಮುಚ್ಚದು. ಇವತ್ತು ಗೋಧಿ ಕೊಯ್ಲಿ ಮುಚ್ಚದು, ಎಲ್ಲ ಮುಚ್ಚಿಬಿಡುದು, ಮುಚ್ಚಿ ಅದಕ್ಕೆ ಗೊಬ್ಬರ ಮಾಡುದು. ಹಂಗೆ ಮಾಡಕತ್ತಿರಿ? ಹಂಗೆ ಮಾಡ್ಲತ್ತೀನಿ. ಅದು ಆರ್ಸಿ ತೆಗಿಯಂಗಿಲ್ಲ, ಮೊದಲ ರೂಟ್ರ್ ಹೊಡೆದು ಕಸ ಬಿಡುದು, ಅಲ್ಲಿಂದ ನೆಗಡಿ ಹೊಡೆದು ಬಿಡ್ತಾರೆ, ಪಾ ನೆಗಡಿ ಹೊಡೆದು ಮುಚ್ಚಿ ಬಿಡ್ತಾನೆ ಅಂದಾಗ ಮ್ಯಾಕ್ ಹರಂಗ ಸುಮ್ ಸಾಪ್ ಮಾಡುದು ಬಿತ್ತು ಬಿಡುದು, ಅದನ್ನ ವರ್ಷ ನೋಡಿ ಕೊತ್ತೆ ಗೊಬ್ಬರ ಆಗಿಬಿಡ್ತದೆ, ಅದರಿಂದ ಲಾಭ ಆಗ್ಲತ್ತಾನ. ಅಡ್ಡಿಲ್ಲ. ಈಗ ಮೊದ್ಲೇನು ಈ ತರ ನೀವು ಮಾಡ್ತಾ ಇದ್ರಿ ಒಕ್ಕಲ್ತನ, ತೊಗರಿ ಆಗ್ಲಿ ಗೋಧಿ ಆಗ್ಲಿ, ಒಂದ್ ಎಕರೆಕ್ ಎಷ್ಟು ಇಳುವರಿ ನೀವು ತಗೊಂಡಿರಿ? ತೊಗರಿ ಎಕರೆ ನೋಡ್ರಿ 7-8 ಗಂಟೆ ತನಕ ಆಗ್ತದೆ ನೋಡ್ರಿ ತೊಗರಿ, 7-8 ಗಂಟೆ ಹಾಕ ಅಜ್ವಾನ ಅದ, 5 ಗಂಟೆ 6 ಗಂಟೆ ತನಕ ಅಜ್ವಾನ ಹಾಕ, ಜ್ವಾಳ ಹಾಕದ 10-12 ಗಂಟೆ ತನಕ ಜ್ವಾಳ ಹಾಕ, ಗೋಧಿ 8 ಗಂಟೆ ಹಾಕ ಒಂದ್ ಎಕರೆ ಚಲೋ ಬೆಳವಣಿಗೆ. ಅದ್ರಡ್ಡಿ ಇಟ್ಟು ತಗೊಂಡಿದ್ದೀನಿ ನಾನು. ತಗೊಂಡಿರಿ ನೀವು? ತಗೊಂಡಿ ಇಟ್ಕೊಂಡು. ಅಂದ್ರೆ ನೀವು ಒಕ್ಕಲತನ ಏನ್ ಮಾಡಿದ್ರಿ, ನಿಮಗೂ ನೀವು ಲಾಭ ಮಾಡ್ಕೊಂಡ್ರಿ, ಯಾರು ನಿಮ್ ಮೇಲೆ ವಿಶ್ವಾಸ ಇಟ್ಟಿದ್ರು ಅವರಿಗೂ ಲಾಭ ಮಾಡ್ಕೊಡ್ತೇನೆ. ವರ್ಷ ಬಿತ್ತು ನಾನು ಕೂಡ ಕೊಡ್ಬೇಕ ಮುಯ್ಯ, ನಾ ಕೊಡ್ತೀನಿ, ನೀನು ಕೂಡ ಕೊಡ್ತೀನಿ ಮುಯ್ಯ, ಮಂದಿ ನೀವು ಕೂಡ ಗದಕ್ ಬರ್ತೀನ, ನಾ ನೀ ಬಿತ್ತಿಲ್ಲ ನಾ ಹರಗ್ತೀನಿ, ಮುಂದೆ ಇದೊಂದ್ ವರ್ಷ ಕೊಡ್ತೀನಪ್ಪ ಸಾಹೇಬ್ ಕೊಡ್ಯಾರ, ಇಲ್ಲ ಈ ವರ್ಷ ಬಿಡು ಮುಂದೆ ನಾ ಕೊಡ್ತೀನಿ. ಹಿಂಗ ಪ್ರತಿಯೊಬ್ರು ನನಗ ಕೂಡ ಬೆಣ್ಣೆ ಹತ್ತಾರು ಒಗ್ಗತ್ತಾನ ಕೂಡ ಶಾಣೆ ತಂದೆ, ನೀನು ಕೂಡ ಕೊಡ್ತೀನಿ ತಿಳಿಬದ್ರೆ ಕರ್ತಾಕಲ್ಲ, ನೀನು ಕೂಡ ಕೊಡ್ತೀನಿ ಅವರು. ಈಗ ಒಂದು 10-12 ವರ್ಷ ಒಕ್ಕತ್ತ ತೆಗದೀನಿ ಈಗಲ್ಲ, ಈಗ ಮಂದಿ ಈಗ ಒಗ್ಗತ್ತಾನ ಒಂದು 10-10 ವರ್ಷ ಮುಯ್ಯ ಕೊಡಿ ಒಬ್ಬ ಕೂಡ ಇಬ್ರು ಕೊಡಿ, ಅವ ನಾವು ಬಿತ್ತರ ಹಿಂದೆ ಬರ್ಸಾರ ಬರ ಎರಡು ಗಾಡಿ, ಈಗ ಯಾರು ಬಿತ್ತಾರ, ಎತ್ತು ಎದ್ದು ಬಿತ್ತಂಗಿಲ್ಲ, ಕೂರ್ಗಿಲೆ ಬಿತ್ತಾರ, ಅದನ್ನು ಕೊಡ್ತಿರ ಬರೀ ಈಗ ಮಂದಿ ಒಕ್ಕತ್ತಾನ ಮಾಹಿತಿ ಇಲ್ಲ, ಸುಮ್ ಮಿಷನ್ ಮ್ಯಾಗ ಬಿತ್ತದು, ಅದು ಬೀಜ ಎಟ್ಟು ಬೀಳ್ತಬೇಕು, ಬೀಜ 6 ಬಿಟ್ಟು ಮ್ಯಾಗ ಬೀಜ ಬೀಳ್ಬೇಕು, ಗುಂಪು ಬಿದ್ರು ನಾಟಂಗಿಲ್ಲ, ಮ್ಯಾಗ ಬಿದ್ರು ನಾಟಂಗಿಲ್ಲ, ಅದು ಭೂಮಿ ಹೂವ 6 ಬಿಟ್ಟು ಮ್ಯಾಗೆ ಅದ್ರಿ, 6 ಬಿಟ್ಟು ಮ್ಯಾಗ ಬೀಜ ಬೀಳ್ಬೇಕು. ಅದೆಲ್ಲ ನಿಮ್ಮ ತಂದೆಯವ್ರು ಕಲಿಸಿದ್ದೇನೆ ನಿಮ್ಗೆ ಬಾಬಾ. ಈಗ ಏನು ಕೃಷಿ ವಿಜ್ಞಾನಿಗಳು ಅಧಿಕಾರಿಗಳು ಅವರು ನಿಮ್ಮ ಹೊಲಕ್ಕೆ ಭೇಟಿ ಕೊಟ್ಟು ನೀವು ಮಾಡ್ತಾ ಇರುವಂತದನ್ನ ಕೇಳಿ ನಿಮ್ಮಿಂದ ಅವರು ತಿಳ್ಕೊಂಡು ಅವರಿಂದ ನೀವು ತಿಳ್ಕೊಂಡು ಹಿಂಗೆ ಏನಾದ್ರೂ ಸಂಪರ್ಕ ಅದ? ಸಿಕ್ಕಿಸಿದ್ರೆ ಯಾರು ಸಂಪರ್ಕ ಮಾಡಿಲ್ಲ, ಯಾರು ಮಾಡಿಲ್ಲ. ಒಮ್ಮೆ ಬಂದಿದ್ರು ಉಕ್ಲಿ ಬಂದಿದ್ರು, ಅದನ್ನ ಕಸಿ ಮಾಡೋದಿತ್ತ, ಕಸಿ ಮಾಡಿ ತೋರಿಸಿದ್ರೆ ಯಾರು ಮಾಡ್ತಾರೆ ಮಾಡಿದ್ರು, 5 ಮಂದಿ ಹಚ್ಚಿದ್ರು, 5 ಮಂದಿ ಮಾಡ್ಕೊಂಡು ನಾನು ಮುಂದೆ ಫಸ್ಟ್ ಆಯ್ತು, ನಾ ಮಾಡಿಬಿಟ್ಟದ ಉಕ್ಲಿಗೆ ಬಂದಿರೋರು, ಒಂದ್ 7-8 ಮಂದಿ ಬಂದಿರೋರು, 8 ಬಂದಿರೋರು ಮಾಡಿದ್ರೆ ಯಾರು ಬರ್ತಾರ, ಕೈ ಎತ್ತ ಯಾರು ಮಾಡ್ತೀನಿ, ನಾವು 6 ಮಂದಿ ಎದ್ದವ್ರಿ, 6 ಮಂದಿಯಾಗ ಹೊಸ ಮಂದಿ ಕೊಟ್ಟರದಕ್ಕೆ 6 ಮಂದಿ ಕಟ್ಟ ಫಸ್ಟ್ ಮಾಡಿಬಿಟ್ಟೆ, ಎಲ್ಲ ಸೀರೆ ತೆಗೆದು ಹಚ್ಚಿ ಅಲ್ಲಿ ಮಚ್ಚಿ ಕತ್ತರಿ ಮಾಡಿಬಿಟ್ಟೆ, ಅದು ಬರಬರಗಿದ್ರು ಅವ್ರ ನಾ ತೆಪಾಟ ಐತೆ ಹಚ್ಚದ ಅವ್ರಿಗೆ, ದೊಡ್ಡ ತೆಪಾಟ ಇದ್ರದು. ಮುಂದೆ ಕಸಿ ಗಿಡಗಳನ್ನು ಮಾಡಿದ್ರಿ ನೀವು ಹೊಲದೊಳಗ? ಮಾಡ್ತೇನೆ, ಬರಡ ಕೃಷಿ ಮಾಡ್ತೀನಿ, ಮರಡ ಕೃಷಿ ಮಾಡ್ತೀನಿ. ಈಗ ರಸಗೊಬ್ಬರ ಉಪಯೋಗ ಮಾಡೋದ್ರಿಂದ ಭೂಮಿ ಹಾಳಾಗ್ತದೆ, ಔಷಧ ಹೊಡೆದ್ರು ಕೂಡ ಹಾಳಾಗ್ತದೆ, ಬಹಳಷ್ಟು ಸಮಸ್ಯೆಗಳು ಉದ್ಭವ ಆಗ್ತದೆ. ಮಾತ್ರ ಒಂದು ಗಿಡ ಆದ್ರೆ ಸಿಗ್ತದೆ ಕರಿ ಹುಲ್ಲಿಕಾಯಿ ತಿಳಿ, ಅದನ್ನ 4 ದಿನ 5 ದಿನ ನೆನೆಸಬೇಕ್ರಿ, ಅದಕ್ಕೆ ನೆನೆಸಿ 3ನೇ ದಿನಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಬೇಕು, ಅದಕ್ಕೆ ಬೆಲ್ಲ ಹಾಕು, ಅಲ್ಲಿ ಒಂದು ಎರಡದೆ ಬಿಟ್ಟು ಒಂದು ಮಜ್ಜಿಗೆ ಹಾಕ್ಬೇಕು, ಮಜ್ಜಿಗೆ ಹಾಕಿ 4 ಇಟ್ಟು ಹೊಡೆದ್ರೆ ಅವೆಲ್ಲ ಒಟ್ಟು ಸತ್ಯಾಸ ಹಾಕದ, ಹೊಸತ ಗಿಡ ಹೊಡಿತದಲ್ಲ ಅಟ್ಟೆ ಮನೆ ಮಾಡ್ಬೇಕದ ಆಕಳು ಮತ್ತೆ ಕೂಡಿಸ್ಕೊಂಡ್. ಈಗ ನೀವು ಏನು ಇಂತಹ ಜ್ಞಾನ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಒಂದು ಕೃಷಿ ಜ್ಞಾನ, ಸಾವಯವ ಕೃಷಿ ಜ್ಞಾನ, ಇದನ್ನ ನಿಮ್ಮ ಮಕ್ಕಳಿಗೆ ಇದನ್ನ ಬರೆದಿಡ್ರಿ ನೀವು, ಇದನ್ನ ಅನುಕೂಲ ಆಗ್ತದೆ ನಿಮಗೆ ಮುಂದಿನ ದಿವಸಗಳಲ್ಲಿ ಅಂತ ಹೇಳಿ ಏನಾದ್ರೂ ಬರೆಸಿಡುವಂತದ್ದು ಏನಾದ್ರು ಮಾಡಿರಿ. ಒಂದ್ ಮಗ ಮಾಡ್ತಾನೆ, ಮಾಡ್ತಾನೆ ಒಬ್ಬ, ಒಬ್ಬ ಕೇಳಿ ಮಾಡ್ತಾನೆ, ಎಲ್ಲ ಬರೆದಿಟ್ಟಿರಿ, ಎಲ್ಲ ಹೇಳಿರಿ ನೀವು. ಈಗ ನೀವು ಏನು ನಿಮ್ಮ ತೊಗರಿಗೆ ಆಗಿರ್ಬಹುದು, ತೆಂಗಿನ ಗಿಡಕ್ಕೆ ಆಗಿರ್ಬಹುದು, ಏನು ಹೋಮಿಯೋಪತಿ ಔಷಧ ಏನು ಉಪಯೋಗ ಮಾಡಾಕತ್ತಿರಲ್ಲ, 1 ವರ್ಷದಿಂದ ಉಪಯೋಗ ಮಾಡಾಕತ್ತಿರಿ ಅಂತ ಹೇಳಿ, ಉಪಯೋಗ ಮಾಡಿ ಮತ್ತೆ ಅದು ಹೆಂಗ್, ಅದನ್ನ ನೀವು ಅವ್ರ ಗಿರೀಶ್ ಅವ್ರ ಜೊತೆಗೆ ಯಾವ ರೀತಿ ಸಂಪರ್ಕದೊಳಗೆ ಬಂದ್ರಿ, ಇದನ್ನ ಯಾಕೆ ಉಪಯೋಗ ಮಾಡಾಕತ್ತಿರಿ, ಹೆಂಗ್ ಅನಿಸ್ತು ನಿಮಗೆ? ಚರ್ಮ ಅವ್ರ ಹೇಳಿದ್ರು, ಹಿಂಗ ಒಬ್ರು ವರ್ಷಾ ಪದರ ಗೇರ್ಸಿರೋದ್ರ ಅವ್ರ ಬಲ್ಲಿ ಹೋಗು, ಏನ್ ನಿಮ್ಗೆ ಸಾಮಾನು ಬೇಕು ಹೇಳದ ಕೊಡ್ತಾ ಇರ್ತಾರೆ, ಒಂದ್ ಎಣ್ಣೆ ಪಂಪ್ ಬೇಕಾಯ್ತು ನನಗೆ, ಅವ್ರ ಬಲ್ಲಿ ಹೋಗು ಎಲ್ಲ ಪರಿಚಯ ಅಲ್ಲಿಂದ ಇವ್ರು ಕೊಡ್ತಾ, ಅಲ್ಲಿಂದ ಕೊಡ್ತೀರ, ಅವ್ರ ಮುದುಕು ಬಂದು ತೋರಿಸ್ತಾರೆ, ಅಲ್ಲಿಂದೇ ಕೊಡ್ತಾ ಈಗ ಮತ್ತೆ 2-3 ಹೋಗುದು ಮಾಡ್ತೀನಿ, ಏನ ಫೋನ್ ಹಚ್ತೀನಿ ಹೇಳ್ತಾರ ಅನ್ನೋತನ ಹೇಳ್ತಾರ ಅಲ್ಲಿಂದ ನಂಗೆ ಮಾಹಿತಿ ಕೊಡ್ತಾ ಇದ್ರ ಕಿಸ್ ಹಿಂಗ್ ಮಾಡ್ಬೇಕು ಹಿಂಗ ಅನ್ನೋದು ಒಂದು ಬಟ್ಟೆ ಒಯ್ದಿದೆ. ತೊಗರಿ ಮತ್ತೆ ಮೂರ್ ಕಟ್ಟ ಹೆಚ್ಚಾಯ್ತದ ಇವ್ರು ಹಾಕಿದ್ದು, ಗೊಬ್ಬರ ಹಾಕ್ಬಿದ್ದು ಮೂರ್ ಕಟ್ಟ ಕಮ್ಮಿ ಆಯ್ತದ. ಅಲ್ಲಿಂದ ಪರಿಚಯ ಮತ್ತೆ ಇವ್ರದ್ದು ಯಾಕಂದ್ರೆ ಏನು ಹೊಲ ಹಿಂಬಿದ್ರೆ ಹಾಕ್ತಿದ್ದೆ ಹೊಲ ನಿಂಬಲ್ಲಿ ಇವ್ರು ಹೊಸದ ಒಯ್ದು ಏನ್ ಮಾಡ್ಲ ಎಷ್ಟು 2 ಎಕರೆದೊಳಗೆ ಮಾಡಿದ್ರಿ? 1 ಎಕರೆ ಇವ್ರು ಹೊಸದ ಮಾಡಿನಿ, 1 ಎಕರೆ ನಾ ಸ್ವಂತ ಮಾಡಿದೆ. ಅದು ಮೂರ್ ಕಟ್ಟ ಕಮ್ಮಿ ಆಯ್ತದ. ಅಷ್ಟೊಂದು ಅರ್ಸಂಜ್ ನಡ್ಬೇಕ ಅರ್ಸಂಜ್ ಪಟ್ಟಿ ಬಿಡಿದೆ ಈ ಕಡೆ ಈ ಕಡೆ ಈ ಕಡೆ ಕಡಿದಿ. ಅದು ಮೂರ್ ಕಟ್ಟ ಹೆಚ್ಚಾಯ್ತು, ಇದು ಮೂರ್ ಕಟ್ಟ ಕಮ್ಮಿ ಆಯ್ತ. ಬೆಳಿ ಮೇಲೆ ಯಾವಾಗ ಯಾವಾಗ ಉಪಯೋಗ ಮಾಡಿದ್ರಿ? ಬೆಳಿ ಮ್ಯಾಗ ಏನು ಮಾಡಿಲ್ಲ, ಮಾಡಿಲ್ಲ. ಬೀಜ ಕೊಟ್ಟಿದ್ರು? ಬೀಜೋಪಚಾರ ಮಾಡಿದ್ರು? ಬೀಜೋಪಚಾರ ಮಾಡಿದ್ರು, ಬೀಜೋಪಚಾರ ಮಾಡಿದ್ರ ಮಾಡಿದ್ರೆ ಮಾಡಿದ್ರೆ ಮತ್ತೆ ಚುರ ಆಯ್ತು ಮತ್ತೆ. ಅದು ಬೀಜೋಪಚಾರ ಒಂದೇ ಮಾಡಿದ್ರಿ? ಅದಕ್ಕೇನು ಮಾಡಿಲ್ಲ, ಒಂದು ಮೂರ್ ಚೀಲ ಹೆಚ್ಚಾದಂಗ ಆಯ್ತು ಇಳುವರಿ. ಮೂರ್ ಕಟ್ಟ ಹೆಚ್ಚಾಯ್ತ್ರಿ ತೊಗರಿ ಒಳಗ. ಅದು ಗೊಬ್ಬರ ಹಾಕಿದ್ದು ಬಿತ್ತಿದ್ ಮತ್ತೆ ಎರಡು ಒಂದೇ ಬಿತ್ತೇವು ಎಲ್ಲಾರು ಬಿಡೋದು ಕಣ ಅದು ಬೇರೆ ಅದು ಕಣ ಮಾಡಿದೆ. ಅದು ಮೂರ್ ಕಟ್ಟ ಕಮ್ಮಿ ಆಯ್ತದ. ಅದು 9 ಕಟ್ಟ ಆಯ್ತು, ಇದು 6 ಕಟ್ಟ ಆಯ್ತು. ನಿಮ್ಮ ಒಕ್ಕಲತನ ಮಾಡ್ಕೊತ ಬಂದಾಗ ತೊಗರಿ ಇಳುವರಿ ಬರೀ 6 ಚೀಲ ಬರ್ತಿತ್ತು, ಅದ್ರ ನಂತರ ಈ ಹೋಮಿಯೋಪತಿ ಔಷಧ ಉಪಯೋಗ ಮಾಡದ್ಮೇಲೆ 9 ಚೀಲ ಆಯ್ತದ. 9 ಕಟ್ಟ ಆಯ್ತ್ರಿ. ಬಹಳ ವ್ಯತ್ಯಾಸ ಅನಿಸ್ತು. 70 ಕಿಲೋ 9 ಕಟ್ಟ ಹಾಕವ್ರಿ, ಕಟ್ಟ ಇರ್ತಾವ 75 ಕಿಲೋ ಹಾಕವ್, 3 ಕಟ್ಟ ಹೆಚ್ಚಾಯ್ತದ. ಎರಡ್ ಕಿಂಟೋಲ ಅಂದ್ರೆ ಬೀಜೋಪಚಾರ ಮಾಡಿದ್ದಕ್ಕೆ ಇದು ಆಗ್ಯದ ಅಂತ ಹೇಳಿ ಖಾತ್ರಿ ಆಗ್ಯದ. ಮತ್ತ ಇವ್ರ ಬಲ್ಲಿ ಓ ಎಂದಿದ್ರು ನಾವು ಒಯ್ದಿಲ್ಲ ನನಗ. ಅವಾಗ ಒಂದು ಇದು ಒಂದು ಇರ್ತದ ರಾಶಿ ಮಿಷನ್ ಇರ್ತದ, ಅದು ಸಂಭವಿಸ್ತದ ಇದು ಸಂಭವಿಸ್ತದ. ಹೌದು ನನಗೆ ಮಿಕ್ಸಾಳಕ್ಕೆ ಬರ್ತದ ರಾಶಿ ಮಿಷನ್ ಮಿಕ್ಸರ್ ಸೂರ್ಯಪಾನ ಹಿಂಗಾಗಿ ಆಗುದ್ರೆ ಆಗು ಹತ್ತದ ಕದ ಆಗು ಹಚ್ಚಂಗೆ ಇಲ್ಲಿ ಒಟ್ಟ ಸುಮ್ಮನೆ ಎಷ್ಟು ಹಾಕದ ಅಟ್ಟು ಸುಮ್ಮನೆ ಎಣ್ಣೆ ಹೊಡ್ಬಿಡ್ತೀನಿ ಹಾಕುಗೋ ಮಾತ್ರ ಗಿಡ ತಪ್ಪಲ್ಲ ಹಿಂಗಾಕಿ ಎಣ್ಣೆ ಹೊಡ್ಬಿಡ್ತೀನಿ ಅದೇನು ಹೊಡೆಯಂಗಿದ್ದ. ಅದೇ ಒಂದೇ ಬೆಳೆ ಮೇಲೆ ಉಪಯೋಗ ಮಾಡಿದ್ರು ಬೇರೆ ಬೆಳೆ ಮೇಲೆ ಉಪಯೋಗ ಇಲ್ಲ ಬರೋಬ್ಬರಿ. ಆಮೇಲೆ ತೆಂಗಿನ ಗಿಡದ ಮೇಲೆ ಉಪಯೋಗ ಮಾಡಿರಿ ಅಂತ ತೆಂಗಿನ ಮಾಡಿ ನಮ್ ದೋಸ್ತ ಅಂದ್ರೆ ಅದು ನಮ್ ದೋಸ್ತ ಕೊಡೆ ಒದ್ದಿದ್ರಿ. ಒಂದು 5-6 ಗಿಡ ಹಾಕಿದವ, ಒಂದ್ 8 ಗಿಡ 5-6 ಗಿಡ ನೀರ್ ಹಾಕದಕ್ಕಲ್ಲ ಬೆಳೆದ ಹಾಕಿದ ಬಿಟ್ಟ ಒಂದ್ 2-3 ದಿವಸ ಬಿಟ್ಟ ಬಿಟ್ಟಿದ ಮುಂದೆ ಅದು ವರ್ಷದ ಮುಂದೆ ಕಾಯ್ದೆ ಚಲೋ ಎಷ್ಟು ಬಿಟ್ಟಿದ ಕಾಯ್ದೆ ಚಲೋ ಆಯ್ತು. ಅವನ್ನ ಮನೆ ಮನೆ ಆಗ್ಯಾವ ಕಾಯಿ ಈಗ ಅವು ಹೂ ಒಂದ್ ಹೂ ಆಗ್ಯಾವ ಒಂದೊಂದ್ ಇಲ್ಲ 3 ಗಿಡ 5-6 ಗಿಡ ಕಾಯಾಗಲೈತೇವ ಹಂಗೆ ಕಾಯಾಗತ್ತ. ಎಷ್ಟು ವರ್ಷಕ್ಕ ಎಷ್ಟು ವರ್ಷಕ್ಕ ಅದು ಎಷ್ಟು ವರ್ಷ ಆಗಿತ್ತು ತೆಂಗಿನ ಗಿಡಕ್ಕೆ? ಹಚ್ಚಿ ಒಂದ್ 5-5 ವರ್ಷ ಆಗಿತ್ತು. 5 ವರ್ಷ ಆಗಿತ್ತು. 5 ವರ್ಷ ಕಾಯಿ ಆಗಿರ್ಲಿಲ್ಲ ಆಗಿದಿಲ್ಲ. ಇವ್ರು ಬಂದು ಹೋಗಿದ ಕಾಯಿ ಮಾಡೋದ್ 6 ಗಿಡ ಕಾಯ್ಕಾನ ಅವ್ ಕಾಯಿ ಚಲೋ ಆಗ್ಯಾವ. ಚಲೋ ಆಗ್ಯಾವ ಅಂದ್ರೆ ಕಾಯಿಗಳು ಜಲ್ದಿನೇ ಶುರು ಆದವು. ಔಷಧ ಹೊಡೆದ ನಂತರ ಜಲ್ದಿ ಶುರು ಆದ್ರೆ ಬೇರೆ ನೀರ್ ಹಾಕಿ ಒಂದ್ ಬೇರೆ ಕಟ್ಟೆ ನೀ ಏನ್ ಬಿಡಂಗ್ ಮಾಡ್ಬಿಟ್ಟಿದ ಗಿಡಕ್ಕ. ಡೈಲಿ ಈಗ ಎಷ್ಟು ಗಿಡಗಳಿಗೆ ಹಂಗ ನೀವು ಇದು ಮಾಡಿದ್ರಿ ಉಪಯೋಗ ಮಾಡಿದ್ರಿ ಅದನ್ನ? ಅದ್ರ ಬೇರೆ ಬೇರೆದಾಗ ನೀರ್ ಹಾಕುದ ಅದ್ರ ನೀರ್ ಹಾಕೋದ್ರಾಗ ನೀರ್ ಹಾಕಿ ಒಂದು ಸಣ್ಣ ಬೂಸ್ಟ್ ಮಾಡೋದಕ್ಕ ಅದ್ ದಿನ ಅಟ್ಟೆ ನೀ ಬೇಗ ಮಾಡುದು. ಅದು ಬರೋಬ್ರಿ ತೆಂಗಿನ ಗಿಡದ ಮೇಲೆ ನೀವು ಔಷಧ ಎಷ್ಟು ಗಿಡಗಳ ಮೇಲೆ ಉಪಯೋಗ ಮಾಡಿದ್ರಿ? 6 ಗಿಡ. ಈಗ 6 ಗಿಡದ ಮೇಲೆ ಉಪಯೋಗ ಮಾಡಿದ್ರಲ್ಲ, ಉಳಿದಿದ್ದ ಗಿಡದ ಮೇಲೆ ಮಾಡಿಲ್ಲ ಮಾಡಿಲ್ಲ. ಆ ಗಿಡಗಳಿಗೆ ಈ ಗಿಡಗಳಿಗೆ ಏನ್ ವ್ಯತ್ಯಾಸ ಕಾಣಿಸ್ತದ? ಮತ್ತೆ ಚಲೋ ಆಗಿದೆ ಅವ್ ಗಿಡ ಹೊಟ್ಟೆ ಕಾಯಿ ಹಾಕೋದ್ರೆ ಅವಕ್ಕೆ ಕಾಯಿ ಆಗಲಿಲ್ಲ. ಏನು ಕಮ್ಮ ಇವ್ರಾಟ್ ಕಾಯಿಲ್ಲ ಇವ್ರಾಟ್ ಕಾಯಿ ಆಗಲಿಲ್ಲ ಒಟ್ಟು ಸುಮಂದ್ ಮತ್ತೆ 10 ಒಮ್ಮೆ ಹೆಚ್ಚಾರ ನೀವು ಕೆಟ್ಟ 6 ಗಿಡಕ್ಕೆ ವ್ಯವಸ್ಥೆ ಮಾಡಿದ 6 ಗಿಡಕ್ಕೆ ವ್ಯವಸ್ಥೆ ಮಾಡಿಲ್ಲ. ಆ ಗಿಡಗಳದ್ದು ಏನೇನು ಫೋಟೋ ಗಿಟೋ ತಕೊಂಡಿರ ನೀವು? ತಕೊಂಡಿಲ್ಲ. ಇನ್ನು ಮುಂದಾದ್ರೂ ತಕೋಬೇಕು. ಆಯ್ತು ತಕೊಂಡು ಒಂದ್ ದಿವಸ ಬಂದ ತಕೊಂಡ್ ಬರ್ತೀರಿ ಕಾಯಿ ಗಿಡ ತಕೊಂಡ್ ಬರ್ತೇವೆ ಅದು ತಗೊಂಡ್ಬರ್ತೇವೆ ಅದು ತಗೊಂಡ್ಬರ್ತೇವೆ. ಈಗ ತೊಗರಿ ಒಳಗೆ ಉಪಯೋಗ ಮಾಡಿದ್ರಲ್ಲ ತೊಗರಿ ಬೆಳೆ ಆರೋಗ್ಯ ಹೆಂಗ ಅನಿಸ್ತಾ ಇತ್ತು? ಅವುಗಳ ಒಂದು ನೋಡಿದ್ರೆ ಹೆಂಗ ಅನಿಸ್ತಿತ್ತು ಕಣ್ಣಿಗೆ? ಚಲೋ ಮಾಡಿ ಅದೇ ಮಾಡ್ಬೇಕು ಅನ್ನಂಗ ಅಕ್ಕ. ಹೌದಲ್ಲ ಅವ್ರ ದೋಸ ತಂದು ಮಾಡ್ಬೇಕು ಅನ್ನಂಗೆ ಅಕ್ಕದ. ಈಗ ನಾವ್ ಏನ್ ಹೇಳೋಣ ಮುದುಕಿ ಏನ್ ಹೇಳ್ತಾರೆ ಅದನ್ನ ತೋರಿಸಿ ಬಿಡುದಲ್ಲಿ ಇದು ಬೆಳಿ ತೋರಿಸಿನಿ ಹಿಂಗ ಹಾಕಿ ನೋಡ್ತೀವಿ ಕೇಳ್ತಾರ ಈ ಕಿವಿಲಿ ಕೇಳ್ತಾರೆ ಈ ಕಿವಿಲಿ ಬಿಡ್ತಾರೆ. ಅಂದ್ರೆ ಒಟ್ಟಾರೆ ಈಗ ಏನು ಹೋಮಿಯೋಪತಿ ಔಷಧ ಉಪಯೋಗ ಮಾಡಿದ್ ನಿಮಗೆ ಚಲೋ ಅನ್ಸುತ್ತೆ? ಯಾಕಂತಂದ್ರೆ ಅದೇನು ವಿಷ ಅಲ್ಲ ಎಲ್ಲ ಆಯ್ತಾ. ಮನುಷ್ಯ ದುಕಾನು ದುಕಾನು ಮಾಡೋದಿಲ್ಲ, ಕೈ ಉರಿಯಂಗಿಲ್ಲ, ಕಣ್ಣಿಲ್ಲ, ಅದು ಏನು ಒಂದೊಂದು ಔಷಧ ಹಾಕಿ ಮೀ ತುಂಬ ಹೈತಿಗತ್ತವ ಅದಂತ ಏನು ಉಪಯೋಗ ಅಲ್ಲ. ಈಗ ಭೀಮಪ್ಪ ಅವ್ರು ಹೇಳ್ರಿ ಯಾರಾದ್ರೂ ನಿಮಗೆ ಹೆಂಗ್ ಕೇಳಿದ್ರಿ ಇಲ್ಲ ಹೌದು ಔಷಧ ಹೆಂಗದ ನಾವು ಉಪಯೋಗ ಮಾಡ್ಬೇಕತ್ತೀವಿ ಅಂತೇಳಿ ನಿಮ್ಗೆ ನೋಡ್ಕೊಂಡು ಬಂದು ಕೇಳಿದ್ರ ಅಂತಂದ್ರೆ ನೀವು ಅವ್ರಿಗೆ ಏನ್ ಹೇಳ್ತೀರಿ? ನಮ್ಮ ಹತ್ರ ಮಾಡಿದ ಉಪಯೋಗ ಚಲೋ ಮಾಡಿರ್ತೀವಿ ನೀವು ಮಾಡ್ರಿ ಅಂತ ಹೇಳ್ತೀರಿ? ನಾ ಮಾಡಿದ್ರೆ ಚಲೋ ಇದೆ. ಒಳ್ಳೇದು ಭೀಮಪ್ಪ, ನಿಂಗಪ್ಪ ಹಾವೇರಿ ಅವರೇ ಬಹಳ ಸಂತೋಷ ಆಯ್ತು ನಿಮ್ ಜೊತೆಗೆ ಮಾತಾಡಿ, ಬಹಳ ಖುಷಿ ಆಯ್ತು. ಈ ಒಂದು 83ನೇ ವಯಸ್ಸಿನೊಳಗೆ ಸಹಿತ ನೀವು ಇಷ್ಟು ಉತ್ಸಾಹದಿಂದ ಆರೋಗ್ಯ ಪೂರ್ಣವಾಗಿ ಇದ್ದೀರಿ, ಮತ್ತೆ ಇಂಥ ಒಂದು ಜ್ಞಾನ ಏನದ ನಮ್ಮ ಜನರಿಗೆ ರೈತರಿಗೆ ಮತ್ತ ಮಕ್ಕಳಿಗೂ ಕೂಡ ಕೊಡ್ತಾ ಇದ್ದೀರಿ. ನಿಮ್ಮನ್ನ ಮಾದರಿಯಾಗಿ ಇಟ್ಟುಕೊಂಡು ಇವತ್ತು ನಮ್ಮ ರೈತರು ಕೆಲಸ ಮಾಡಬೇಕಾಗ್ಯದ. ಏನು ಪರಿಸರ ಸ್ನೇಹಿ ಕೃಷಿ ಒಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಈಗ ಏನು ಪ್ರಯೋಗ ಮಾಡಿದ್ದೀರಲ್ಲ, ಮುಂದಿನ ದಿನಗಳಲ್ಲಿ ಇಂಥ ಒಂದು ಪ್ರಯೋಗಗಳು ಕೂಡ ಹೆಚ್ಚಾಗಲಿ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು

ಪ್ರಯೋಗಗಳು ಆಗಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಅದು ಮನವರಿಕೆ ಆಗ್ತದ. ಅದಕ್ಕಾಗಿ ಇಂಥ ಪ್ರಯೋಗಗಳೇನದಾವ ನಿಮ್ಮ ಹೊಲದೊಳಗ ತಗೊಂಡು ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಈಗ ಹಿರಿಯರೇನಿರ್ತಾರ, ಆ ಹಿರಿಯರು ಅವರಿಂದ ನಾವು ಕಲಿಯತಕ್ಕಂಥದ್ದು ಬಹಳ ಇರ್ತದೆ ಇವತ್ತಿನ ದಿವಸ. ಅದಕ್ಕಾಗಿ ಈ ನಮ್ಮ ಮನಸ್ಸನ್ನ ಯಾವತ್ತೂ ತೆರೆದಿಡಬೇಕು. ಹೊಸದನ್ನ ಕಲಿಯೋದಕ್ಕೆ ನಾವು ಎಷ್ಟು ಆಸಕ್ತಿ ತೋರಿಸ್ತೀವಲ್ಲ ಅಷ್ಟು ನಮಗೆ ಒಳ್ಳೇದಾಗ್ತದೆ ಅನ್ನುವಂತಹ ಒಂದು ವಿಚಾರದ ಜೊತೆಗೆ ಇವತ್ತಿನ ಕಾರ್ಯಕ್ರಮದೊಳಗ ಭಾಗವಹಿಸಿದಂತಹ ಭೀಮಪ್ಪ ನಿಂಗಪ್ಪ ಹಾವೇರಿಯವರು ಮತ್ತು ಗಿರೀಶ್ ಭದ್ರಗೊಂಡವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು. ಶರಣ ಶರಣಾರ್ಥಿ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ ಅವರೊಡನೆ ನಡೆಸಿದ ಆತ್ಮೀಯ ಮಾತುಕತೆಯನ್ನ ಆಲಿಸಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದಿರಿ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ರೈತ ಬಾಂಧವರೇ, ಇದುವರೆಗೂ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಕಾರ್ಯಕ್ರಮ ಹೋಮಿಯೋ ಕೃಷಿ ನವ ಅನ್ವೇಷಣಾ ಸರಣಿ ಕಾರ್ಯಕ್ರಮ ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 31-32 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 14-13 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 86-89% ಮತ್ತು ಕನಿಷ್ಠ ಆರ್ದ್ರತೆ 34-36% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6-8 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡು ಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಬೇಕು. ಹಿಂಗಾರು ಬೆಳೆಗಳಾದಂತಹ ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇನ್ನಿತರ ಬೆಳೆಗಳಲ್ಲಿ ಅಂತರ್ ಬೇಸಾಯ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶದ ಸಂರಕ್ಷಣೆ ಆಗ್ತದೆ. ಇನ್ನು ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು, ಹಾಗೆಯೇ ರೋಗ ಬಾಧೆ ಕಂಡುಬರುವ ಸಾಧ್ಯತೆ ಇರುವುದರಿಂದ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ಕಡಲೆ ಬಿತ್ತನೆಯನ್ನು 2nd ವಾರದಿಂದ 2nd ವಾರದವರೆಗೆ ಬಿತ್ತನೆಯನ್ನು ಮಾಡಬಹುದು. ಬಿತ್ತನೆಗೆ ಮೊದಲು ಪ್ರತಿ ಎಕರೆಗೆ ಬೇಕಾಗುವ ಬೀಜವನ್ನು 500 ಗ್ರಾಂ ರೈಸೋಬಿಯಂ ಹಾಗೂ 500 ಗ್ರಾಂ ರಂಜಕ ಕರಗಿಸುವ ಅಣುಜೀವಿಯಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತನೆ ಮಾಡಬೇಕು. ಇನ್ನು ಕಡಲೆ ಬಿತ್ತಿದ ದಿನ ಅಥವಾ ಮರುದಿನ ಎಕರೆಗೆ 1.3 ಲೀಟರ್ ಪೆಂಡಿ ಮಿಥಲಿನ 30 EC ಅಥವಾ 0.8 ಲೀಟರ್ ಪೆಂಡಿ ಮಿಥಲಿನ 38.7 CS ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಕಳೆಗಳನ್ನು ನಿಯಂತ್ರಣ ಮಾಡಬಹುದು. ಇನ್ನು ಹಿಂಗಾರಿ ಜೋಳದ ಕುರಿತು ಮಾಹಿತಿಯನ್ನು ಹೇಳೋದಾದರೆ, ಬೇಗ ಬಿತ್ತಿದ ಹಿಂಗಾರಿ ಜೋಳವು 20-25 ದಿನದ ಸಮಯದಲ್ಲಿ ಅಂತರ್ ಬೇಸಾಯವನ್ನು ಕೈಗೊಳ್ಳಬೇಕು. ಇದರಿಂದ ಕಳೆಯ ನಿಯಂತ್ರಣದ ಜೊತೆಗೆ ತೇವಾಂಶದ ಸಂರಕ್ಷಣೆ ಆಗ್ತದೆ. ಇನ್ನು ಮುಂಚಿತವಾಗಿ ಬಿತ್ತಿದ ಹತ್ತಿ ಬೆಳೆಯು ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆ ನೋಡಿಕೊಂಡು ಬಿತ್ತನೆಯನ್ನು ಮಾಡಬೇಕು. ತೊಗರಿಯಲ್ಲಿ ಕಾಯಿ ಕೊರಕದ ನಿರ್ವಹಣೆಗಾಗಿ 0.15 ಮಿಲಿಲೀಟರ್ ಕ್ಲೋರಾನ್ 8 ನಲ್ಲಿ ಪ್ರೋಲ್ 18.5 SC ಅಥವಾ ತತ್ತಿನಾಶಕವಾಗಿ 2 ಮಿಲಿಲೀಟರ್ ಪ್ರೊಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಶೇಂಗಾ ಬೆಳೆಯು ಕೊಯ್ಲು ಹಂತದಲ್ಲಿದ್ದು ಮಳೆಯ ಮುನ್ಸೂಚನೆಯನ್ನು ತಿಳಿದುಕೊಂಡು ಕೊಯ್ಲು ಮಾಡಲು ತಿಳಿಸಲಾಗಿದೆ. ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣು ಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಕಾಪಾಡಬಹುದು. ಸೂರ್ಯಕಾಂತಿಯಲ್ಲಿ ಹೆಲಿಕೋವರ್ಪಾವನ್ನು ನಿಯಂತ್ರಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿರುತ್ತದೆ. ಇನ್ನು ಬದನೆಯಲ್ಲಿ ಹೂ ಉದುರುವುದನ್ನು ತಡೆಯಲು ಫ್ಲಾನೋಫಿಕ್ಸ್ 1 ಮಿಲಿಲೀಟರ್ ಪ್ರತಿ 4 ಲೀಟರ್ ನೀರಿಗೆ ಮತ್ತು 1 ಗ್ರಾಂ ಬೋರಾನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗದ ಬಾಧೆ ಕಂಡು ಬಂದಲ್ಲಿ 2 ಗ್ರಾಂ ರೋ ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆ ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ ಇಮೋಮಿಕಿನ್ ಬೆಂಜೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ ಮೈಕ್ಲೋಬಿಟಾನಿಲ್ 0.4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಚಳಿಗಾಲವಿರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಬುಗಳ ಬಳಸುವ ಮುಖಾಂತರ ಸ್ಥಿರತೆಯನ್ನು ಕಾಪಾಡಿ. ಎಳೆಹುಲ್ಲನ್ನು ಮುಂಜಾನೆ ಕುರಿ ಸಾಕಾಣಿಕೆದಾರರು ಮಂಜು ಬೀಳುವ ಸಂದರ್ಭದಲ್ಲಿ ಮೇಯಿಸಬಾರದು. ಇದರಿಂದ ಕರಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಬೇಕು. ಚಳಿ ಅಧಿಕ ಇರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡಿಕೋಬೇಕಾಗ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರೇ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಕೇಳಿದಿರಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:25. ಈ ಕಡೆ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ವಾಣಿಜ್ಯ ಪ್ರಕಟಣೆ ಕೇಳಿದಿರಿ. ಜನಪದ ಸಂಗೀತದಲ್ಲಿ ಕೇಳಿ ಹಳ್ಳಿ ಹೊಸೂರು ಗ್ರಾಮದ ವಿವಿಧ ಕಲಾವಿದರಿಂದ ಡೊಳ್ಳಿನ ಪದಗಳು. ಮಡಗೆ ನ ಬರುವಾಗ ಶಿವ ಸರಗೋಳ ಕಂಡೇವಾ, ಮಡಗೆ ನ ಬರುವಾಗ ಶಿವ ಸರಗೋಳ ಕಂಡೇವಾ, ಶಿವ ಚರುಣಪ್ಪ ಮುಚ್ಚಿನ ಗದ್ದಿಗೆ ಮುಟದಲ್ಲಿ ಚರುಣಂದೇವಾ, ಶಿವ ಚರುಣಪ್ಪ ಮುಚ್ಚಿನ ಗದ್ದಿಗೆ ಮುಟದಲ್ಲಿ ಚರುಣಂದೇವಾ, ಮುಟದಲ್ಲಿ ಚರುಣಂದೇವ ಗುರವೇ ಮುಟಂಬೆ ಚರುಣಂದೇವಾ, ಚರುಣಂದೇವ ಚರುಣಂದೇವ ಬೀರಣ್ಣ ಎದುವಾಗೆ ಚರುಣಂದೇವಾ, ಚರುಣಂದೇವ ಚರುಣಂದೇವ ಬೀರಣ್ಣ ಎದುವಾಗೆ ಚರುಣಂದೇವಾ, ಎದುವಾಗೆ ಚರುಣಂದರ ಬೀರಣ್ಣ ಎದಿ ಎಲ್ಲವ ಪರೆ ಮಾಳೇನ, ಎದುವಾಗೆ ಚರುಣಂದರ ಬೀರಣ್ಣ ಎದಿ ಎಲ್ಲವ ಪರೆ ಮಾಳೇನ, ಚರುಣಂದೇವ ಚರುಣಂದೇವ ಬೀರಣ್ಣ ಹಣಿಭಾಗೆ ಚರುಣಂದೇವಾ, ಚರುಣಂದೇವ ಚರುಣಂದೇವ ಬೀರಣ್ಣ ಹಣಿಭಾಗೆ ಚರುಣಂದೇವಾ, ಹಣಿಭಾಗೆ ಚರಣೋ ಮಾಡಿದ್ರ ಬೀರಣ್ಣ ಹಣಿಯಲ್ಲವೋ ನಿನ್ನ ಭಂಡಾರ, ಹಣಿಭಾಗೆ ಚರಣ ಮಾಡಿದ್ರ ಬೀರಣ್ಣ ಹಣಿಯಲ್ಲವೋ ನಿನ್ನ ಭಂಡಾರ, ಡೊಳ್ಳಿನ ಗಿಣಿ ರಾಯ ಡೊಳ್ಳೆ ಉಡುದಾರೆ ಡೊಳ್ಳೆ ಬಾಗಾಲೆ ಸರುಧಾಮ, ಡೊಳ್ಳಿನ ಗಿಣಿ ರಾಯ ಡೊಳ್ಳೆ ಉಡುದಾರೆ ಡೊಳ್ಳೆ ಬಾಗಾಲೆ ಸರುಧಾಮ, ಜಗಿನ ಗಿಣಿ ರಾಯ ಜಗ್ಗೆ ಉಡುದಾರೆ ಬಾರೆ ಸಗದು ಬಾಗಲೇ ಸರು ತಳನಾಕಿ ದುರ್ಹಯ ತಾಳನಾಕಿದರೆ ಕೋಲ ಮಿಂಚಾಗೆ ಮಿಂಚಮ್ಮ ತಳದಕ್ಕೆಂದುರಾಯ ತಾಳನಾಕಿದರೆ ಕೋಲ ಮಿಂಚಾಗೆ ಸಬುರಹಯ ಪೇಳಂಗುಡುದಾರೆ ನಾಗ ಪಿಡಿಯ ಬೆಳಗ್ಗೆ ಸಬುರಾಯ ಪೇಳಂಗುಡುದಾರೆ ನಾಗ ಪಿಡಿಯ ಎಡಿಯ ಚಾಡು ನಾಗಿಂದು ರಾಯಗ ತಡಿಯ ಹೋಗದ ಊರ್ಯಾರಯ್ಯ ಎಡಿಯ ಚಾಡು ಬುಧನ ಕುಡಿಯ ಬಗ್ಗಾನ ಒಡಿಯ ವಾಸೋರು ಲಿಂಗಣ್ಣ ಕುಡಿಯ ಬುಧನ ಕುಡಿಯ ಬಗ್ಗಾನ ಒಡಿಯ ವಾಸೋರು ಲಿಂಗಣ್ಣಿಯ ಬಗುಧಾನ ಕುಡಿಯ ಬಗ್ಗಾನ ಒಡಿಯ ವಾಸೋರು ಲಿಂಗಣ್ಣು ದಿವಾರ ಸ್ವಾಮಿ ನಮ್ಮೇ